ಕೌನ್ಸಿಲಿಂಗ್ ಸರ್ವಿಸಸ್ ಗಳನ್ನು ಕೂಡ ಕೊಡ್ತೇವೆ. ಸೊ ಎಲ್ಲರೂ ಕೂಡ ನಾವು ಚಿಕಿತ್ಸೆಯನ್ನು ತಗೊಂಡು ಆರಾಮವಾಗಿದ್ದೇವಪ್ಪ ಅಂತಂದ್ರೆ ನಾವು ಒಂದು ಒಳ್ಳೆ ಸಮಾಜವನ್ನು ನಿರ್ಮಿಸಬಹುದು. ಸೊ ಈ ವರ್ಷದ ಧ್ಯೇಯ ವಾಕ್ಯ ಮಾನಸಿಕ ಆರೋಗ್ಯದ ಕುರಿತು, ಅಸಾಮಾನ್ಯ ಜಗತ್ತಿನಲ್ಲಿ ಮಾನಸಿಕ ಆರೋಗ್ಯ, ಹಲವಾರು ರೀತಿಯ ಸಮಸ್ಯೆಗಳಿವೆ ಎಲ್ಲ ಜಗತ್ತಿನಲ್ಲಿ. ಸೊ ಆ ಏರುಪೇರುಗಳ ಮಧ್ಯೆ ಮಾನಸಿಕ ಕಾಯಿಲೆಗಳು ಬರುವುದು ಸಹಜ. ಸೊ ಮಾನಸಿಕ ಚಿಕಿತ್ಸೆಗೆ, ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಇದ್ದು ಇದರ ಸದುಪಯೋಗ ನಾವು ಎಲ್ಲರೂ ಪಡೆದುಕೊಳ್ಳೋಣ. ನಮಸ್ಕಾರ. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಅಸ್ತಿರಾ ಇಂಟರ್ಸ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿ. ಈಗ ಕೇಳಿ ಮಲ್ಲೇಶಪ್ಪ ಐನಾಪುರ್ ಅವರಿಂದ ಸನ್ನಾಟ, ಜಂಗಮನ ಸನ್ನಿವೇಶ. ಕಾಣೆ

ಇದುವರೆಗೆ ಜಂಗಮನ ಸನ್ನಿವೇಶ ಸನ್ನಾಟ ಕೇಳಿದಿರಿ, ಮಲ್ಲೇಶಪ್ಪ ಐನಾಪುರ್ ಅವರಿಂದ. ಇನಂತರ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡ್ಗಿ ಪದಗಳನ್ನು ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ್ ಅವರಿಂದ